ನಡೆದ ನಡೆದ ಅಮ್ಮ ನನ್ನ ಕಾಲಂತೂ ಬಾಳ ನುಸಾಕತ್ತು. ಗೋಕಿಲ್ ನಗರ ಬಂದು ಅಮ್ಮ ಇನ್ನು ಎಲ್ಲೈತಮ್ಮ? ಏನಮ್ಮ, ಈಗ ಸದ್ಯಕ್ಕೆ ನಾವು ಗೋಕಿಲ್ ನಗರ ದ್ವಾರ ಭಾಗದಲ್ಲೇ ಇದ್ದೇವ. ಹೌದು ಹೌದೇ, ಅಲ್ಲೇ ಇದೇವ್ ನೋಡಿ. ಹಾಗಾದ್ರೆ ಇನ್ನು ಒಂದು ಪದ ಅನ್ಕೋತ ಅಮ್ಮ, ನಾವಾದ್ರೂ ಗೋಕಿಲ್ ನಗರ್ ಹೋಗು ನಡಿ. ಹೋಗು ನಡಿ ಅಂತ ಹೇಳ್ತೇನೆ ಕೇಳು. ಹೇಳುವ ಏನ ಚಂದ ಕಾಣ ಸೈದೆ ಒಳ್ಳೇದಾಗಿಲ್ಲ. ಈ ಮತ್ತನ ಪೂರ ಕಮ್ಮಿ ಬರ್ತೈ. ಇಲ್ಲಿ ಹಾಲು ಮೊಸರು ಬೆನ್ನಿಗೆ ಬೆಣ್ಣೆ ಮಜ್ಜಿಗೆ ತೆಗೆದುಕೊಂಡ ಮಾರಾಕ್ ಬರ್ಬೇಕಾರ ಯಾರು ಪರ್ಮಿಷನ್ ಬಂದಿರಿ? ಕೇಳ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆಯನ್ನು ತೆಗೆದುಕೊಂಡ ಇಲ್ಲಿ ಈ ನಗರಕ್ಕೆ ವ್ಯಾಪಾರ ಮಾಡಕ್ ಬರ್ಬೇಕಾದ್ರ ಯಾರ ಪ್ರಾಣಕಿಂದ ಬಂದಿರಿ ಕೇಳ್ತಾರ? ಈ ಗೋಕಿಲ್ ನಗರಕ್ಕೆ ನೀ ಯಾರ ಕೇಳ್ತಾರ? ಹೇಳ್ತಾನೆ ಕೇಳ. ಶ್ರೀಕೃಷ್ಣ ಗೋಪಾಲ ಕೃಷ್ಣಂದುತ್ತೇ ನಾನ ನೋಡ. ಹಿಂಗ ಹೇಳಪ್ಪ, ಹಿಂದುತ್ತೇ ಹಿಂಗ ಹೇಳ. ಹೇಳ್ತಾನಲ್ಲ ಏವಾ, ಅವ್ರಂತಾರು ಕಂಬದಲ್ಲಿರೋ ಸಂಬಂಧ ಸರಿಯಾಗಿ ವಾರಿ ಜಂಗಮನಿಗೆ ಗೌತಮನಾಗಿ ವಸುದೇವ ದೇವಕ್ಕೆ ಉದರಗಳಿಂದ ಜನಿಸಿ ಉದ್ಭವಿಸನಾಗ ಮೊದಲಾದ ರಾಕ್ಷಸನ ಸಂವರಿಸಿ ಮಾವನಾದ ಕಂಸಾಸುರನ ಸಂವರಿಸಿ ಈ ಮೂರು ಲೋಕಕ್ಕೆ ಅಧಿಪತಿಯಾದಂತಹ ಶ್ರೀಕೃಷ್ಣ ಗೋಪಾಲ ಅಂದ್ರೆ ಇವರತ್ತೆ. ಶ್ರೀಕೃಷ್ಣ ಗೋಪಾಲ ಅಂದ್ರೆ ಇವರಂತಾನೆ ಕೇಳು. ಚಂದ ಹೋಗ್ಬಾರ್ದು ಶ್ರೀಕೃಷ್ಣ ಮುಕುಂದ ಮುರಹಾರಿ ಬಂದ ಕಾಡ್ತನ ಬರೇನಾ ಅಮ್ಮ ಹಿಟ್ಟೆಲ್ಲ ಜಬರ್ದಸ್ತ್ ಮಾಡಿ ಅಮ್ಮ ಇವ್ ನಮ್ಮನ್ನ ಕೇಳಾಕತ್ತಾನೆ. ಈ ಗೋಕಿಲ ನಗರದಲ್ಲಿ ಅಮ್ಮ ಇವನ ಹಕ್ಕ ಹಾಸಲ ಏನತಿ ಏನಿಲ್ಲ ಜಬರ್ದಸ್ತ್ ಮಾಡಿ ತೆರಿಬ ನಮ್ಮನ್ನ ಕೇಳ್ತೇ ಅಂದ ಬಳಕ ಈ ಗೋಕಿಲ ನಗರದಲ್ಲಿ ನಿನ್ನ ಹತ್ತು ಹಾಸಲ ಏನೈತಿ ದೋತೆ? ನನ್ನ ಹಕ್ಕ ಹಾಸಲ ಕೇಳ್ತಲ್ಲ ಹೇಳ ನೀ ಕವಳ ಬಂಡಿಗೆ ಬಾರಿಗೆ ಚಾರಣಿ ನಿಲ್ಲಂತ ಒಪ್ಪನಿಗೆ ಬಂದ್ರೆ ಮುಪ್ಪತ್ ಅದೊಂದ್ ಚಲು ಮಾಡಿದಪ್ಪ ಈ ಪರಾಯ ಸುಂದರ ನನ್ನ ಮಂದಿರ ಸಿಕ್ಕಿದ ಒಂದ್ ಬಳಕ ಅಂದ ಬಳಕ ಸುಂಕ ತೋಳ್ಸ ಏಕ್ ಜಾತಿ ಬಿಡುದಿಲ್ಲ ಹಿಂಗ ಹೇಳಪ್ಪ ದೋತೆ ಆ ಲೋಕದಾಗಿಲ್ಲ ಈ ಲೋಕದಾಗಿಲ್ಲ ಇವಳಂತ ಸುಂದರಿ ಹೌದು ಎಲ್ಲೆಲ್ಲಿ ಹುಡುಕ್ಯಾರ ಕೂಡ ಇವಳಂತ ರೂಪಕ್ಕೆ ಎಲ್ಲಿ ನೋಡಿಲ್ಲ ದೋತೆ ನನ್ನ ಮಂದಿರ ಬಂದು ಸಿಕ್ಕಿದ ಬಳಕ ಸುಂಕ ತೋಳ್ಸ ಏಕ್ ಜಾತಿ ಬಿಡುದಿಲ್ಲ ಹಿಂಗ ಹೇಳ ದೋತೆ ಹಿಂಗ ಹೇಳ ಏ ವಾ ಈಗ ಸದ್ಯಕ್ಕೆ ನಿಜ ಅವನು ಬಡ್ಡಿಂದ ಏನಿತ್ತ ಸುಂಕದಾಗ ಏನಿತ್ತ ತಗೋತ ಬಂದ ಆತಾವ ಈಗ ಸದ್ಯ ಅವ್ರ ಮಂದಿರದೊಳಗೆ ಬಂದು ಸಿಕ್ಕಿದೆ ಅಂದ್ಬಾಗ ಸುಂಕ ಸುಳ್ಸುವ ಈಗ ಜಾತ್ ಬಿಡುದಿಲ್ಲ ಅಣ್ಣ ಇವನಿಗೆ ಸುಂಕ ಬೇಕಂತ ಹೌದಯ್ಯವ ಚಂದ ಹೋಗಿ ಗೋಪಾಲ ನಿನ್ನ ಆತ್ಮಧೇಯದಲ್ಲಿ ಇರ್ತಕ್ಕಂತ ಸುಂಕ ಕೊಟ್ಟರೆ ಅವ್ನು ದಾರಿ ಬಿಡ್ತಾತ ಏನ್ ಬಿಡುದಿಲ್ಲ ಅಮ್ಮ ಏಕ ಜಾತ್ ನಾನು ಕೊಡುದಿಲ್ಲ ನೋಡು ಏನು ಮಾಡೋದು ಅಮ್ಮ ದೂತೆ ಗೋಪಾಲ ಕೃಷ್ಣ ಇಟ್ ಹಠ ಮಾಡಿ ಸರಗಿಡಿತಾ ಇದ್ದಾನ ಹೌದಾ ಹೌದಲ್ಲ ಅಮ್ಮ ಹೇಳ್ತೇನೆ ಕೇಳು ಚಂದ ಹೋಗ್ಬಿಡ್ದಾಳೆ ಮುರಳಿ ಮಾನೋ ಹರನೇ ಶ್ರೀಮಾದವ ಮುರಳಿ ಮಾನೋ ಹರನೇ ಏಕ ಜನ ಅವನ ಗೋಪಾಲಕೃಷ್ಣ ಹೋಗಿ ಕಲ್ಪಜಾಗಿ ಬರ್ಬೇಕು, ನೀನು ದೂತೆ ಹೋಗಿ ಸಕ್ರಮ ತಾತೆಯಾಗಿ ಬರ್ಬೇಕು, ನಾನು ಗೌಳಗಿತ್ತಿ ಹೋಗಿ ಚುಮನ ಆಗಿ ಬರ್ಬೇಕು. ಆ ಕಾಲಕ ಸುಂಕ ಸಿಕ್ಕರೆ ಶಿಕಾರಿ, ಸಿಗದ್ರೆ ಬಿಕಾರಿ ಅಂತ ಹೇಳು. ಅವ್ರಂತ ನೀನು ಗೋಪಾಲ ಹೋಗಿ ಕಲ್ಪಜಾಗಿ ಬರ್ಬೇಕಂತ, ನಾನು ದೂತಿ ಹೋಗಿ ಸಕ್ರಮ ತಾತೆಯಾಗಿ ಬರ್ಬೇಕ, ಅಕ್ಕಿ ಗೌಳಿಗಿತ್ತಿ ಹೋಗಿ ಚುಮ್ಮನ ಆಗಿ ಬಂದ ಕಾಲಕ್ಕೆ ಸುಂಕ ಕೊಡ್ತಾನೆ. ನನಗೆ ವಚನ ಕೊಟ್ಟಿದೆ ವಚನ ಕೊಟ್ಟರೆ ಸರಿ ಬಿಡ್ತಾನೆ ನೋಡು. ಹಾಗಾದ್ರೆ ತುಂಬಾ ಅಮ್ಮ ನಾನಾದ್ರೂ ವಚನ ಕೊಡ್ತಾ ಇದ್ದೆ ನೋಡಮ್ಮ. ಆರತಿಯ ಬದು ಜಯ ಜಯ ಇಲ್ಲಿಯ ತನಕ ರಾಧಾನಾಟ ಗೌಳಗೀತೆ ಸನ್ನಿವೇಶ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಹುಳ್ಳೊಳ್ಳಿಹಟ್ಟಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಮತ್ತು ಸಂಗಡಿಗರು. ಈಗ ಭೀಮರಾಯಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಹಂತಿಪದ ಕೇಳೋಣಂತ. ಜ್ವಾಳದ ಬಿತ್ತಿಗೆ ಆವರಣ ಬಿಸ್ಯಾನು ರಂಗ್ಯಾರೆ ಕೊರಳನ್ನ ಬದಗಾವ ಜ್ವಾಳದ ಬಿತ್ತಿಗೆ ಆವರಣ ಬಿಸ್ಯಾನು ರಂಗ್ಯಾರೆ ಕೊರಳನ್ನ ಬದಗಾವ ರಂಗ್ಯಾರೆ ಕೊರಳನ್ನ ಬದಕ ಬೋಣಿಸಿದಂಗ ಯಾವಣ್ಣ ಬೆಳೆಸಾಲ ಬಡಿದಾನ ರಂಗ್ಯಾರ ಕೊರಳನ್ನ ಬದಕ ಬೋಣಿಸಿದಂಗ ಯಾವಣ್ಣ ಬೆಳೆಸಾಲ ಬಡಿದಾನ ಹುಡುಗೋ ಹೋರಿ ಕರಿಬಾ ಸಾಗಿ ನಡೀಪ ಉತ್ತಮ ಗೋರಿ ಬಂಟ ಬೇಳಿ ಸಾರ ಯಾತಿ ಗಾಲ ಬಗೋ ಬಸವಣ್ಣ ನಿನ ಪಾದ ಹಸನಾಗಿ ಕೊಳದೇನು ಹಸರ ಕಲ್ಲಿ ಪಾಪದೇನು ಬಸವಣ್ಣ ನಿನ ಪಾದ ಹಸನಾಗಿ ಕೊಳದೇನು ಹಸರ ಕಲ್ಲಿ ಪಾಪದೇನು ಹಸರ ಕಲ್ಲಿ ಪಾಪದೇನು ನಮಗಿನ್ನು ಹಸನುಳ್ಳ ಬೆಳೆಯ ಕೊಡಬೇಕು ಹಸರ ಕಲ್ಲಿ ಪಾಪದೇನು ನಮಗಿನ್ನು ಹಸನುಳ್ಳ ಬೆಳೆಯ ಕೊಡಬೇಕು ಜಂಟ ಎತ್ತಿ ನೊಳಗೋ ಬಂಟನನ್ನ ಬಾದೂರ ಅಂತಿಯ ಬಳಗೋ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದಾರನನ್ನೆತ್ತ ಸಾರಂಗ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದಾರನನ್ನೆತ್ತ ಸಾರಂಗ ಸರದಾರನನ್ನೆತ್ತ ಸಾರಂಗ ಬಂದರ ಬಂದ ಚಿಂತೆಲ್ಲ ಬೈಲಾಗ ಸರದಾರನನ್ನೆತ್ತ ಸಾರಂಗ ಬಂದ ಬಂದ ಚಿಂತೆಲ್ಲ ಬೈಲಾಗ ಅಲ್ಲಿ ಹುಲಿಗೋ ಹೋಲಿಗೆ ತಾಂಗಿ ನಡೀಪ ಇನ್ನೊಂದು ಸ್ವಲ್ಪ ಬಿಡ್ತ ನಡೆಯಿಲ್ಲ ಭೂದಾನಿ ಯಾಲಕ್ಕೆ